ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಂಧುಗಳೇ, ಇದೀಗ ಭತ್ತದ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮದ ಪಾರಂಪಳ್ಳಿಯ ರಮೇಶ್ ಹೆರ್ಲೆ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಾಮಾನ್ಯವಾಗಿ ಎಲ್ಲ ಬೆಳೆಯಲ್ಲಿಯೂ ಕೂಡ ನಾವು ಕಳೆ ನಿರ್ವಹಣೆಯ ಬಗ್ಗೆ ಮಾತನಾಡ್ತೀವಿ. ವಿಶೇಷವಾಗಿ ಆಹಾರದ ಬೆಳೆಯಾಗಿರುವಂತಹ ಭತ್ತದ ಬೆಳೆಯಲ್ಲಿಯೂ ಕೂಡ ಈ ಕಳೆ ನಿರ್ವಹಣೆ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕಳೆದ 16 ವರ್ಷಗಳಿಂದ ಭತ್ತದ ಕೃಷಿಯನ್ನ ಬಹಳ ಉತ್ಸಾಹದಿಂದ ಮಾಡ್ತಾ ಇರುವಂತಹ ಸಾಲಿಗ್ರಾಮದ ರಮೇಶ್ ಹೇರಳಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವವನ್ನು ಇವತ್ತು ಕೇಳೋಣ. ರಮೇಶ್ ಹೇರಳಿಯವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಭತ್ತದ ಕೃಷಿ ಬಹಳ ಉತ್ಸಾಹದಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ರಿ, ಅದರಲ್ಲೂ ಹೊಸ ಹೊಸ ತಳಿಗಳನ್ನು ಕೂಡ ನೀವು ಕೃಷಿಯನ್ನ ಮಾಡ್ತಾ ಇರುವಂತವರು. ಈ ಭತ್ತದ ಬೆಳೆಯಲ್ಲಿ ಕಳೆಯ ಒಂದು ಮಹತ್ವ ಏನು ಅಂತ ಹೇಳಿ. ಯಾವುದೇ ಬೆಳೆಯಲ್ಲಿ ಕಳೆ ಬರ್ತದೆ, ಆದ್ರೆ ಭತ್ತದಲ್ಲಿ ನಮ್ಗೆ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಲಿ ಕಾರಣ, ನಾವು ಮೊದಲು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕೈಯಲ್ಲಿ ನಾಟಿ ಮಾಡುದು. ಕೈಯಲ್ಲಿ ನಾಟಿ ಮಾಡಿದಾಗ ನಾವು ಅದ್ರಲ್ಲಿ ನೀರ್ ನಿಲ್ಸಬಹುದು, ಒಂದರಿಂದ 2 ಇಂಚು ನಿಲ್ಸಬಹುದು. ನೀರ್ ನಿಲ್ಸಿದಾಗ ಏನಾಗತ್ತೆ ಅಂದ್ರೆ ಅದೇ ಒಂದು ಲೇಯರ್, ವಾಟರ್ ಇಟ್ಸೆಲ್ಫ್ ಇಸ್ ಎ ಲೇಯರ್ ಅಂತಾರಲ್ಲ, ಅವಾಗ ಕಳೆಗಳನ್ನ ಕಂಟ್ರೋಲ್ ಮಾಡ್ತದೆ. ಈಗ ಹಲವಾರು ವರ್ಷಗಳಿಂದ ಕಳೆ ಕಂಟ್ರೋಲ್ ಆಗ್ತಿತ್ತು ಯಾಕೆ ಕೇಳಿದ್ರೆ ನೀರ್ ನಿಲ್ಸ್ತಿತ್ತು, ಅವಾಗ ಕಳೆಗಳು ಮಳಕೊಂಡು ಬರೋ ಚಾನ್ಸಸ್ ಕಡಿಮೆ ಆಯ್ತು. ಏನ್ ಆಗಿಂದ ಬಂದಿದ್ದ ಕಳೆಗಳು ಮಾತ್ರ ಉಟ್ಕೊಳ್ತಿದ್ ಬಿಟ್ರೆ ಗೆಡ್ಡೆಯನ್ನು ಬರ್ತಿರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಕೇಳಿದ್ರೆ ಮೆಷಿನ್ ನಾಟಿ, ಮೆಷಿನ್ ನಾಟಿ ಆದ್ರಿಂದ ನಾವು ಗೆಡ್ಡೆಯನ್ನು ಒಂದು ವಾರ ಒಣಗಿಸ್ಲೇ ಅಂದ್ರೆ ನೀರ್ ಬತ್ತಲೇಬೇಕಾಗತ್ತೆ, ಯಾಕಂದ್ರೆ ಇಲ್ಲಿದ್ರೆ ಕೊಳತೆ ಹೋಗ್ತದೆ. ಒಂದಿಂಚ್ ನೀರ್ ನಿಲ್ಸಿ ಅಂತ ಹೇಳಿದ್ರು, ನೀರ್ ನಿಲ್ಸಕ್ ಆಗುದಿಲ್ಲ. ಒಂದಿಂಚ್ ನಿಲ್ಸುದು ಅಂತ ಹೇಳಿ ಕೆಲವು ಕಡೆ 2 ಇಂಚ್ ಆಗಿಬಿಡ್ತದೆ, ಕೆಲವು ಕಡೆ 4 ಇಂಚ್ ಆಗಿಬಿಡ್ತದೆ. ಆದ್ರಷ್ಟೇ ನೀರನ್ನ ಕಂಪ್ಲೀಟ್ ಡ್ರೈ ಮಾಡ್ಬೇಕಾಗತ್ತೆ. ಡ್ರೈ ಮಾಡಿದಾಗ ಕಳೆ ಮಳೆ ಆಟೋಮೆಟಿಕಲಿ ಬಂದ್ಬಿಡ್ತದೆ. ನೀವು ಎಷ್ಟೇ ನೀವು ಪೂರ್ವ ತಯಾರಿ ಮಾಡ್ಕೊಂಡಿದ್ರು, ನೀವು ಮಳೆಗಾಲದಲ್ಲಿ ನೀವು ಡ್ರೈ ಮಾಡಿದ್ರೆ ಅದು ನಾವು ಕೆಮಿಕಲ್ ಎಲ್ಲ ಕೊಟ್ಟಿರ್ತೇವಲ್ಲ ಫರ್ಟಿಲೈಸರ್, ಜಾಸ್ತಿ ಕಳೆಗಳು ಬಂದ್ಬಿಡ್ತವೆ. ಅವುಗಳು ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಅದು ಹೌದು ಹೌದು. ಈಗ ಸಾಮಾನ್ಯವಾಗಿ ಕಳೆಯಿಂದಾಗಿ ಏನೇನು ತೊಂದರೆಗಳು ಉಂಟಾಗ್ತವೆ? ಕಳೆಗಳಿಂದಾಗಿ ಬೆಳೆ ಕುಂಠಿತ ಆಗ್ತದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಗೆ ಒಂದು 30-40 ಡೇಸ್ ವರೆಗೆ ನೀವು ಕಳೆಯನ್ನು ಕಂಟಿನ್ಯೂ ಮಾಡಿದ ಇದ್ರೆ ಬೆಳೆ ಕುಂಠಿತ ಆಗ್ತದೆ. ಆದಷ್ಟು ಹಿಂಡ್ಲು ಹೊಡೆಯುವುದಿಲ್ಲ, ಅಂದ್ರೆ ಕಡಿಮೆ ಆಗ್ತದೆ ಮತ್ತೆ ಇಳುವರಿ ಕಡಿಮೆ ಆಗ್ತದೆ. ಫಸ್ಟ್ ಗೆ ನಾವು ಒಂದು ತಿಂಗಳು ನಾವು ಕಂಟ್ರೋಲ್ ಮಾಡಿದಂತ ಆದ್ರೆ ಇಳುವರಿ ಮೇಲೆ ರಿಸಲ್ಟ್ ಕೊಟ್ಟೆ ಕೊಡ್ತದೆ ಅದನ್ನ. ಆದ್ರೆ ಎಲ್ಲ ಬೆಳೆಗಳಿಗೂ ಕಳೆಯನ್ನು ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಈಗ ಅಷ್ಟು ಅವಶ್ಯಕತೆ ಬೀಳುದಿಲ್ಲ, ಯಾಕೆ ಕೇಳಿದ್ರೆ ಈ ಭತ್ತ ಅಗಲ ಆಗಿಬಿಡ್ತದೆ, ಅವಾಗ ಬಿಸಿಲು ಬೀಳುದಿಲ್ಲ, ಅವಾಗ ಪ್ರಮಾಣದಲ್ಲಿ ಕಳೆ ಬರುವುದಿಲ್ಲ. ಅವಾಗ ಫಸ್ಟ್ ನಾವು 30-40 ಡೇಸ್ ಜಾಗ್ರತೆ ವಹಿಸಲೇಬೇಕಾಗತ್ತೆ. ಹೌದು ಹೌದು. ನೀವು ಒಂದು ಮಾತನ್ನ ಹೇಳಿದ್ರೆ, ಈಗ ನೇಜಿಯನ್ನ ಕೈಯಿಂದ ನಾಟಿ ಮಾಡುವುದರ ಬದಲಿಗೆ ಮೆಷಿನ್ ನಾಟಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಈ ಮೆಷಿನ್ ನಾಟಿ ಅಥವಾ ಒಂದು ಚಾಪೆ ನೇಜಿ ಪದ್ಧತಿಯಲ್ಲಿ ಕಳೆಯ ಸಮಸ್ಯೆ ಜಾಸ್ತಿ ಆಗ್ತದ? ಅಲ್ಲ, ಅದೇ ಕಾರಣ ಕೇಳಿದ್ರೆ ನಾವು ನೀರು ಡ್ರೈ ಮಾಡ್ತೇವಲ್ಲ, ಅದೇ ನಾವು ನಾಟಿ ಮಾಡಿದ ನಂತರ ಗೆಡ್ಡೆ ನೀರನ್ನ ಕಂಪ್ಲೀಟ್ ಡ್ರೈ ಖಾಲಿ ಮಾಡ್ತೇವೆ ಒಂದು ವಾರದವರೆಗೆ, ಯಾಕಂತ ಹೇಳಿದ್ರೆ ಅದಕ್ಕೆ ಬೇರ್ ಕೊಡ್ಲಿ ಅಂತ ಹೇಳಿ. ಆದ ಆವಾಗ ಕಳೆಗಳು ಜೊತೆಗೆ ಬಂದ್ಬಿಡ್ತವೆ. ನೀವು ಸಾಂಪ್ರದಾಯಿಕ ಮಾಡಿದಾಗ ನಾವು ನೀರ್ ನಿಲ್ಸ್ತೇವಲ್ಲ, ಒಂದು 15 ದಿನ ಅಲ್ಲ, ಎಷ್ಟು ನೀವು ನೆಟ್ಟಿದ್ದಿನವೇ ಒಂದು 2 ಇಂಚ್ ನೀರ್ ನಿಲ್ಸಿದ್ರು ಅದು ಮುಳುಗಿ ಹೋಗುದಿಲ್ಲ, ಅವಾಗ ಏನ್ ತೊಂದರೆ ಆಗುದಿಲ್ಲ. ಈಗ ಪ್ರಾಬ್ಲಮ್ ಏನ್ ಬರೋದು ಕೇಳಿದ್ರೆ, ಇದನ್ನ ನಾವು ನೀರನ್ನ ಖಾಲಿ ಮಾಡೋದ್ರಿಂದ ಡ್ರೈ ಇದಾಗಿರ್ತದೆ, ಯಾವ್ದು ಹೊಸೆ ಇರ್ತದೆ, ಆದ್ರೆ ನೆಲೆಲ್ಲ ಕಾಣಿಸ್ತಾ ಇರ್ತದೆ, ಆವಾಗ ಕಳೆಗಳು ಚೆನ್ನಾಗಿ ಬಂದ್ಬಿಡ್ತದೆ. ಯಾವ್ದು ಫರ್ಟಿಲೈಸರ್ ತಗೊಂಡು ಕಳೆಗಳು ಚೆನ್ನಾಗಿ ಬರ್ತದೆ. ಆವಾಗ ನಾವು ಈ ಕಳೆನಾಶಕಗಳನ್ನ ಉಪಯೋಗಿಸಿದ್ರೆ ಕಂಟ್ರೋಲ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರ್ತದೆ. ಅದು ಈಗ ಭೂಮಿಯ ಸಿದ್ಧತೆಯ ಹಂತದಲ್ಲಿಯೂ ಕೂಡ ಈ ಕಳೆ ನಿರ್ವಹಣೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತೀವಿ. ಈ ಸರಿಯಾದಂತಹ ಒಂದು ಭೂಮಿಯ ಸಿದ್ಧತೆ ಅಂದ್ರೆ ಹೇಗೆ? ಸದ್ಯ ಅಂದ್ರೆ ಮಾಗಿ ಉಳುಮೆ ಬರ್ಲೇಬೇಕಾಗಿದೆ. ಮಳೆ ಸ್ಟಾರ್ಟ್ ಆಗಿದ್ದಾರೆ ಮೊದಲೇ ಒಂದ್ ಸಲ ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿದ್ರೆ ಮಣ್ಣೆಲ್ಲ ಒಂದು ಮೇಲೆ ಕೆಳಗೆ ಆಗ್ತದೆ, ಮತ್ತೆ ಅಲ್ಲಿ ಕೆಲವು ಕಳೆ ಗಿಡಗಳೆಲ್ಲ ಹೋಗಿಬಿಡ್ತೇವೆ ಅಲ್ಲಿ. ಆವಾಗಲೇ ಮಣ್ಣು ಒಳಗೆ ಉಳ್ಕೊಂಡದಲ್ಲ, ಅದು ಹುಟ್ಟುದು ನಂತರವೇ. ಹೌದು, ಮಳೆ ನಾವು ನಾಟಿ ನಾಡಿದ ನಂತರವೇ. ನೀವು ಎಷ್ಟೇ ಪೂರ್ವ ಸಿದ್ಧತೆ ಮಾಡಿ ಓಪನ್ ಇಟ್ಟಾಗ ಅದರಲ್ಲಿ ಕಳೆ ಬಂದೇ ಬರ್ತದೆ. ನಾವು ಯಾಕಂತ ಹೇಳಿದ್ರೆ ನೀರ್ ನಿಲ್ಸದೆ ಇದ್ದಾಗ ಕಳೆ, ಈಗ ಇಷ್ಟ ಪ್ರಾಬ್ಲಮ್ ಆಗ್ಲೇ ಇಲ್ಲ ಕಾರಣಕ್ಕೆ ನಾವೆಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದ್ದಿತ್ತು. ಈಗ ನಾವು ಮಿಷಿನರಿ ಬಂತು. ಮಿಷಿನರಿ ಬಂದಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಕಳೆದ ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆವಾಗ ಉದಯೋತ್ತರ ಕಳೆನಾಶಕ, ಉದಯಪೂರ್ವ ಕಳೆನಾಶಕ ಎರಡು ಬಂತು ಆವಾಗ. ಈಗ ರಾಸಾಯನಿಕ ನಿರ್ವಹಣೆ ಬಗ್ಗೆ ಸ್ವಲ್ಪ ಆಮೇಲೆ ಮಾತನಾಡುವ. ಈಗ ಕಳೆಯ ಪ್ರವೇಶ ಹೇಗಾಗ್ತದೆ ಅಂತ ಹೇಳಿ, ಒಂದು ಭತ್ತದ ಜಮೀನು ಅಥವಾ ಗದ್ದೆಗೆ ಹೇಗೆ ಬರ್ತದೆ ಕಳೆಗಳು? ಒಂದು ಭೂಮಿಯಲ್ಲೇ ಇರ್ತದೆ, ನೀವು ಎಷ್ಟೇ ಇದು ಮಾಡಿ ಸುಪ್ತಾವಸ್ಥೆಯಲ್ಲಿ ಇದ್ದೇ ಇರ್ತವೆ. ಸುಪ್ತಾವಸ್ಥೆ ಅಂತಾರಲ್ಲ, ಹೌದು. ಕೆಲವು ವರ್ಷಗಳ ಕಾಲ ಒಂದು ನೋಡಿ, ಒಂದು ಗದ್ದೆಯಲ್ಲಿ ನಾವು ಏನೇ ಕಂಟ್ರೋಲ್ ಮಾಡಿದ್ರು ಅದೇ ಪ್ರತಿ ಅದೇ ಕಳೆ ಬರ್ತಾ ಇರ್ತದೆ. ಬೀಜ ಬಿಡಿಸ್ಬೇಡ ನಾವು, ತೆಗೆದ್ರು ಅಲ್ಲಿ ಬರ್ತಾ ಇರ್ತದೆ. ಅಂದ್ರೆ ಅಲ್ಲಿ ಒಂದು ಕೆಲವೊಂದು ವ್ಯವಸ್ಥೆ ಅದ್ರಲ್ಲಿ ಭೂಮಿಯೊಳಗೆ ಒಂದು ಇರುವಂತ ತಾಕತ್ತು ಇರ್ತದೆ ಕೆಲವು ಕಳೆಗಳಿಗೆ. ಕೆಲವು ಕಳೆಗಳು ನಾವೇ ಆಮದು ಮಾಡ್ಕೊಂಡಂಗೆ, ಯಾವ್ದು ಮೇಲಿಂದ ನೀರು ಬಂದಾಗ ಅದರಲ್ಲಿ ಬರ್ತದೆ. ಆಮೇಲೆ ಹಿಂದಿನ ಬೆಳೆಯಲ್ಲಿ ಬಹಳ ಕಳೆ ಆದಿದ್ರೆ, ಹಿಂದಿನ ಬೆಳೆ ಅದ್ರ ಆ ಕಳೆ ಉಳ್ಕೊಂಡಿದ್ರೆ ಅದರಿಂದ ಬರ್ತದೆ. ಅದರಿಂದ ನಾವು ಹಾಕೋ ಗೊಬ್ಬರದಲ್ಲಿ, ಹೊರಗಿಂದ ಗೊಬ್ಬರ ತರಿಸಿದಾಗ ಇದ್ರೆ ಅದರಿಂದ ಬಂದಿರ್ತದೆ. ಅದರಿಂದ ಈಗ ಇವತ್ತು ನೋಡುವಂತಹ ಕಳೆ ನಾಳೆದಕ್ಕೆ ಇಲ್ದಿರಬಹುದು, ಹೊಸ ಕಳೆ ಬರಬಹುದು. ಬಿತ್ತನೆ ಬೀಜದ ಮೂಲಕ ಏನಾದ್ರು ಬರ್ತದ? ನೇಜಿಯ ಮೂಲಕ ಯೂಶಲಿ ಪ್ಯೂರ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಬಿತ್ತನೆದ ಬೀಜದಲ್ಲಿ ಬಂದ್ರೆ ಬೆರಕೆಗಳು ಬರ್ಬೋದು, ಮತ್ತೆ ಇದು ಬರ್ಬೋದು, ಯಾವ್ದು ಹೇಳಿ ಗಂಡು ಬಟ್ಟೆಗಳೆಲ್ಲ ಬರ್ಬೋದು. ಬಿಟ್ರೆ ಈ ಕಳೆ ಅದು ನಿಮ್ಗೆ ಸಿಕ್ಕುದಿಲ್ಲ ಯಾವ್ದು ಇದ್ರಲ್ಲಿ. ಫಸ್ಟ್ ಗೊತ್ತಾಗುದೇ ಇಲ್ಲ ಯಾವ ಗಂಡು ಬರ್ತಾ ಮತ್ತೆ ನಗರಿ ಇದೆಲ್ಲ ಹೇಳ್ತಾರಲ್ಲ, ಗೊತ್ತಾಗುದೇ ಸ್ವಲ್ಪ ದಿನ ಹೋಗ್ಬೇಕನ್ನ ಅದನ್ನ ಕೈಯಿಂದ ಕೇಳ್ಬೇಕಾಗತ್ತೆ ಅನ್ನ ಕೆಲವು ಕೈಯಿಂದ ಕೇಳ್ಬೇಕಾಗ ಅಂದ್ರೆ ಸ್ವಲ್ಪ ಗೊತ್ತಾಗ್ತದೆ. ಆಮೇಲೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅದ್ರದ್ದು. ಹೌದು. ಆಮೇಲೆ ಈಗ ಮಳೆಗಾಲದಲ್ಲಿ ಅಂತೂ ನೀರು ನಿರ್ವಹಣೆ ಮಾಡುವಂತದ್ದು ಬಹಳ ಕಷ್ಟ. ಯಾಕಂದ್ರೆ ನಮ್ಗೆ ಹೇಳಿದ ಹಾಗೆ ನೀರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಇಂಚು ನಿಲ್ಲಿಸಬೇಕು ಅಂದ್ರೆ 3 ಇಂಚ್ ಆಗ್ತದೆ, 3 ಇಂಚ್ ಅಂದ್ರೆ 1 ಇಂಚ್ ಆಗ್ತದೆ. ಹಾಗೆ ಈ ನೀರಿನ ನಿರ್ವಹಣೆ ಹೇಗೆ ಅಂತ ಸಮರ್ಥವಾಗಿ? ಅದು ನಮ್ಮ ಬೇಸಾಯವೇ ಗ್ಯಾಂಬಲ್ ವಿತ್ ಮಾನ್ಸೂನ್ ಅಂತ. ಹೌದೌದು. ಆದ್ರಿಂದ ಈ ನೀರಿನ ನಿರ್ವಹಣೆ ಬಗ್ಗೆ ನಾವು ಒಂದು ಸಾಧಾರಣ ಒಂದು ಪ್ರಯತ್ನ ಪಡೋದ್ ಬಿಟ್ರೆ ಅದಕ್ಕೆ ನೀರಿದ್ ನಮ್ ಕೈಯಿಂದ ಆಗುದಿಲ್ಲ. ಯಾಕಂದ್ರೆ ನೆರೆಯಲ್ಲಿ ನಮ್ ಸೈಡ್ ಅಲ್ಲಿ ನಮ್ಮ ರಸ್ತೆಯಿಂದ ಪೂರ್ವ ಬದಿದೆಲ್ಲ ಇದಾಗಿ ಹೋಯ್ತು. ಯಾವ್ದು ಕೊಳತು ಹೋಯ್ತು, ಕೊಳತು ಮಳೆ ಸಿಗಿರ್ತು. ಸಿಗರಿ ಒಂದ್ 50-60% ಬಂತು. ಅದು ಮಳೆ 10-11 ದಿನ ಇತ್ತ ಇಲ್ವಾ, ಅವಾಗ ನಾಟಿ ಮಾಡಿದ ಸಮಯದಲ್ಲಿ ನಿಮ್ ಮಳೆ ಬಂದ್ಬಿಟ್ರೆ ಕೊಳತೆ ಹೋಗ್ತದೆ. ನಮ್ಮ ರಸ್ತೆಯಿಂದ ಪಶ್ಚಿಮದಲ್ಲಿ ಇರುವವರಿಗೆ ಆ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ. ಅದನ್ನ ನೀರ್ ಬೇಕು ಇಳಿದು ಹೋಗ್ತದೆ. ಇದು ಹೌದು, ಕೆಲವು ಗಂಟೆ ಫ್ಲಡ್ ಆಗ್ಬೋದ್ಬಿಟ್ಟು ದಿನಗಟ್ಟಲೆ ಫ್ಲಡ್ ಆಗುದಿಲ್ಲ ಇಲ್ಲಿ. ಈಗ ಕೈಯಿಂದ ಕಳೆ ಕೀಳುದು ಎಷ್ಟು ತ್ರಾಸದಾಯಕ, ಎಷ್ಟು ಕೆಲಸ ಜಾಸ್ತಿ ಆಗ್ತದೆ ಅಂತ? ಒಂದು ಲೇಬರ್ ಸಿಗುದೇ ಇಲ್ಲ, ಒಂದು ಪಾಯಿಂಟ್. ಮತ್ತೊಂದು ಕೂಲಿ ಆಳುಗಳು, ಕೂಲಿ ಖರ್ಚು ಜಾಸ್ತಿ ಬರ್ತದೆ. ಅದು ಆಗುದಿಲ್ಲ ಸಾಗು ಕೈಯಿಂದ ಕಿತ್ತರೆ ಕಂಡಪಟ್ಟಿ ಆದ್ರೆ ಅದಕ್ಕಿಂತ ಈ ಬೆಳೆಗಿಂತ ಅದ್ರ ಖರ್ಚೆ ಜಾಸ್ತಿ ಆಗ್ತದೆ. ಕೀಳು ಖರ್ಚೆ ಜಾಸ್ತಿ ಆಗಿಬಿಡುತ್ತೆ ಅದ್ರಲ್ಲಿ ಕೈಯಿಂದ ಕೀಳ್ತಾ ಹೋದ್ರೆ. ಈಗ ಒಂದು ಎಕರೆಯ ಕಳೆ ಕೀಳಲಿಕ್ಕೆ ಎಷ್ಟು ಸಮಯ ಕೆಲಸದ ಆಳುಗಳು ಬೇಕಾಗ್ತದೆ? ಡಿಪೆಂಡಿಂಗ್ ಅಪ್ ಆನ್ ದ ಕಳೆ. ಕಳೆ ಎಷ್ಟು ಆಗ್ತದೆ ಅಂದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವು ಟೈಮ್ 100 ಆಳು ಬೇಕಾಗ್ಬೋದು, ಕೆಲವು ಟೈಮ್ ಬರೀ 2 ಆಳು ಸಾಕಾಗ್ಬೋದು. 100 ಆಳು ಬರೀ 2, ಯಾವ್ದಾದ್ರು ಮಧ್ಯದಲ್ಲಿ ನಿಮ್ಮ ಕಳೆ ಮೇಲೆ ಡಿಪೆಂಡ್ ಆಗಿರ್ತದೆ. ಹೌದು. ಈಗ ಯಾವ ಹಂತದಲ್ಲಿ ಕಳೆ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀರಿ? ಒಂದ್ ಮಂತ್ ಒಳಗೆ ಮಾಡಿದ್ರೆ ಒಳ್ಳೇದು. ಒಂದ್ ಮಂತ್ರಿಂದ 40 ಡೇಸ್ ಒಳಗೆ, 20 ಡೇಸ್ ನಂತರ ಯಾವ್ದು, ಆಮೇಲೆ 1 ಮಂತ್ ಒಳಗೆ. ಒಟ್ಟು 2 ಸಾರಿ ಮಾಡಿದ್ರೆ ಸಾಕು? 2 ಸಲ ಮಾಡಿದ್ರೆ ಒಳ್ಳೇದು. 2ನೇ ಸಲ ಮಾಡುವಾಗ ಅದು ಬೆಳೆದಿದ್ರೆ ಆಗುದಿಲ್ಲ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸರಿ, ಈಗ ಆ ಮೆಷಿನ್ ನಾಟಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಮೆಷಿನ್ ನಾಟಿನಲ್ಲಿ ಸಾಮಾನ್ಯವಾಗಿ ಕಳೆ ನಿರ್ವಹಣೆಗೆ ಅಂತೇಳಿ ರೋಟೋ ವೀಡರ್ ಅಂತೆಲ್ಲ ಉಪಯೋಗಿಸ್ತಾರೆ. ಇದ್ರ ಬಗ್ಗೆ ಹೇಳಿ, ಇದ್ರ ಉಪಯೋಗ ಹೇಗೆ ಅಂತ? ಈಗ ಮೆಷಿನ್ ನಾಟಿ ಮಾಡಿದಾಗ ನಾವು ಯೂಶುವಲಿ ಇದನ್ನು ಯೂಸ್ ಮಾಡ್ತೇವೆ, ರೋಟೋ ವೀಡರ್ ಯೂಸ್ ಮಾಡ್ತೇವೆ, ಹ್ಯಾಂಡ್ಲ್ ದುಡ್ಕೊಂಡು ಹೋಗುವಂತ. ಅದರಲ್ಲಿ ಸುಮಾರಿ ಹೋಗ್ತದೆ, ಮಧ್ಯದಲ್ಲಿ ಒಂದು 1/3 ಅರ್ಧಂಶ ಹೋಗ್ತದೆ. ಆದ್ರೆ ಅದು ಸೈಡ್ ಅಲ್ಲಿ ಇರುವುದಲ್ಲ ಹಾಗೆ ಇರ್ತದೆ. ಅದನ್ನ ಕ್ರಿಸ್ ಕ್ರಾಸ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಉದ್ದಕ್ಕೂ ಅಡ್ಡಕ್ಕೂ ಅಡ್ಡಕ್ಕ ಮಿಷಿನ್ ಹಾಗೆ ನೆಟ್ಟಿರುವುದಿಲ್ಲ. ನೆಟ್ಟಿರುವುದಿಲ್ಲ ಅದು. ಒಂದು ಸೈಡ್ ಅಲ್ಲಿ ಆಗುವಾಗ ಅದ್ರ ಇದ್ರಲ್ಲಿ ಸೈಡ್ ಅಲ್ಲಿ ಉಳಿದು ಹಾಗೆ ಉಳಿತದೆ. ಅದು ಇದು ಹೋದ ನಂತರ ಇದ್ರ ಸಾರು ಅದು ಸಿಕ್ಕಿಬಿಡುತ್ತೆ, ಮಕ್ಕಳ ಇದ್ರ ಸಾರು ಆಗ್ತದೆ ಒಳ್ಳೆ ಫರ್ಟಿಲಿಟಿ ಸಿಗ್ತದೆ. ಅದು ಚೆನ್ನಾಗಿ ಬರ್ತದೆ, ಅದು ಚೆನ್ನಾಗಿ ಬರ್ತದೆ. ರೋಟೋ ವೀಡರ್ ಅನ್ನ ಪಾಸ್ ಮಾಡಿದ್ರು ಕೂಡ ಮತ್ತೆ ಪುನಃ ಕೈಯಿಂದ ಕೀಳ್ಬೇಕು ಬಾಕಿ ಉಳಿದಿರೋದನ್ನ. ಆಮೇಲೆ ಈಗ ರಾಸಾಯನಿಕ ಉಪಯೋಗ ಅಂದ್ರೆ ಕಳೆನಾಶಕದ ಉಪಯೋಗದ ಬಗ್ಗೆ ಹೇಳಿ. ಇದನ್ನ ಉಪಯೋಗಿಸಿದ್ರೆ ಹೇಗೆ, ಏನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು, ಈ ವಿಚಾರವಾಗಿ ಹೇಳಿ. ಈಗ ಯೂಶುವಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಉದಯ ಪೂರ್ವ ಕಳೆನಾಶಕವನ್ನ 1 ವಾರದ ಒಳಗೆ ಹಾಕ್ತಾರೆ. 1 ವಾರದ ಒಳಗೆ ಹಾಕ್ತೇವೆ ನಾವು ನಾಟಿ ಆದ ನಂತರ 1 ವಾರದ ಒಳಗೆ 2 ಡೇಸ್ ನಂತರ 1 ವಾರದ ಮಳೆ ನೋಡ್ಕೊಳ್ಬೇಕಲ್ಲ. ಈಗ ಮೇನ್ ಪ್ರಾಬ್ಲಮ್ ಮಳೆ ಖಾಲಿ ಇದ್ದಿನೂ ಹಾಕ್ಬೇಕು. ಹಾಕಿ ಒಂದು ದಿನ ನೀರು ಕಟ್ಟಬೇಕನ್ನ ನೀರನ್ನ. ಹೊಸದಾಗಿ ಇವರು ಆರ್ ಎಸ್ ಎಸ್ ನವರು ಪೆಂಡಿ ಮಿಥಿಲಿನ್ ಅಂತ ಹೇಳಿದ್ರು, ಒಂದು ಒಂದು ಕೆಮಿಕಲ್ ಬಿಡುಗಡೆ ಮಾಡಿದ್ರು ಅವರು. ನಮ್ಮಲ್ಲೇ ಒಂದು ಟ್ರಯಲ್ ಮಾಡಿದ್ದೇವೆ ನಾವು, ಹತ್ತು ಹದಿನೈದು ಎಕರೆಗೆ ಇಲ್ಲೇ ರೈತನೆಲ್ಲ ಒಟ್ಟು ಹಾಕಿ ಒಂದು ಟ್ರಯಲ್ ನೋಡಿದ್ದೇವೆ ನಾವು. ಯಾವುದು ಆದ್ರೆ ಕೆಲವೊಂದು ಮಳೆ ಸಿಕ್ತು, ಮಳೆ ಸಿಕ್ಕಿವರಿಗೆ ಯೂಸೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ. ಮಳೆ ಸಿಕ್ಕಿದ್ದವ್ರದ್ದು ರಿಸಲ್ಟ್ ಒಳ್ಳೆ ಬಂದಿದೆ ಅದು. ಇದ್ರ ಉಪಯೋಗ ಹೇಗೆ, ಈಗ ಒಂದು ವಾರದಲ್ಲಿ ನೀವು ಸಿಂಪರಣೆ ಮಾಡುದು, ಮಣ್ಣಿಗೆ ಎರಚುದೋ, ಹೇಗೆ ಇದು? ಈ ಪೆಣ್ಣ ಉದಯ ಪೂರ್ವವನ್ನ ನೀವು ಮಣ್ಣಿಗೆ ಸಿಂಪಡಿದ್ರು ಮಾಡಬಹುದು, ಸ್ಪ್ರೇಯೂ ಮಾಡಬಹುದು, ಸ್ಪ್ರೇ ಮಾಡೋದು. ಅದಕ್ಕೆ ದೋಸೆ ಡೋಸೇಜ್ ಅಲ್ಲಿ ಇರ್ತದೆ, ಒಂದು ಬಾಟ್ಲಿ ಸಾಧಾರಣ ಒಂದು ಎಕರೆ ಬರ್ತದೆ ಅದು. ಒಂದು ಬಾಟ್ಲ್ ಒಂದು ಎಷ್ಟು ಮರಳು ಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡಿ ಆ ಮರಳನ್ನ ಚೆಲ್ಲೋದು. ಒಂದು ಲೇಯರ್ ಆಗ್ತದೆ, ಒಂದು ಈ ಚಿಮಣಿ ಹಣ್ಣಿನ ನೀರಿಗೆ ಚೆಲ್ಲಿದ್ರೆ ಒಂದು ಲೇಯರ್ ಆಗುತ್ತೆ ನೋಡಿ. ಹೌದು, ಆ ಟೈಪ್ ಲೇಯರ್ ಆಗ್ತದೆ, ಅದು ಮೊಳಕೆ ತಡೀತದೆ. ಅದು ಮೊಳಕೆನೆ ತಡೀತದೆ. ಇದರಲ್ಲಿ ಏನಾಗ್ತದೆ ಕೇಳಿದ್ರೆ, ಈ ಉದಯ ಪೂರ್ವ ಕಳೆನಾಶಕದಲ್ಲಿ ಮೊಳಕೆನೆ ತಡೆಯುದು, ಇದ್ದ ಕಡೆ ಅಲ್ಲ, ಇದ್ದ ಕಡೆಗೆ ಏನ್ ಮಾಡೋದಿಲ್ಲ. ಅದು ಆ ಸ್ಟೇಜ್ ಅಲ್ಲೇ ಮೊಳಕೆ ಆಗುದು, ನಿಮ್ ಸಾಧಾರಣ ಒಂದು ವಾರದೊಳಗೆ ಮೊಳಕೆ ಆಗುದು. ಆ ಮೊಳಕೆನ ತಡೆದ್ರೆ ನಮ್ ಆ ಮೊಳಕೆಯಿಂದ ಬರುವಂತಹದ್ದನ್ನೆಲ್ಲ ತಡೆದಂಗ ಆಗ್ತದೆ ಅದನ್ನ. ಹೌದು ಹೌದು. ಆಮೇಲೆ ನೆಕ್ಸ್ಟ್ ಮೂರನೇ ವಾರದಲ್ಲಿ ಉದಯಪರ ಕಳೆನಾಶಕ ಕೆಲವು ಉಳ್ಕೊಂಡಿರ್ತವೆ, ಸಣ್ಣ ಇವೆಲ್ಲ ಉಳ್ಕೊಂಡಿರ್ತವೆ. ಯಾವ್ದು ಈಗ ನಾವು ಯೂಸ್ ಮಾಡೋದು ಅದೇ ಬಿಸ್ಪೇರಿ ಸೋಡಿಯಂ ಅಂತ, ಅದು ಸ್ಪ್ರೇ ಮಾಡ್ಬೇಕನ್ನ. ಇನ್ನ ಸಾಧಾರಣ ಒಂದು ಒಂದ್ ಸ್ವಲ್ಪ ಜಾಗ್ರತೆ ಬೇಕು, ಯಾಕಂತ ಹೇಳಿದ್ರೆ ಅವ್ರು ಪ್ರಿಸ್ಕ್ರೈಬ್ ಇದೆ 0.4 ml/L ಪ್ರತಿ ಲೀಟರ್ ಗೆ 0.4 ml ಅದನ್ನ ನಾವು ಹೆಚ್ಚಂದ್ರೆ ಒಂದು 0.5 ತಗೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಅದು ಜಾಸ್ತಿ ಆಗಿ ಸಸ್ಯಗಳಿಗೆ ನಮ್ಮ ಈ ಮೇನ್ ಬೆಳೆ ಕೆಂಪಾಗಿ ಬಿಡ್ತದೆ, ಸ್ವಲ್ಪ ಉಳ್ಳಕ್ಕೆ ಎಫೆಕ್ಟ್ ಆಗ್ತದೆ. ಅದು ಸ್ವಲ್ಪ ಜಾಗ್ರತೆ ಇರ್ಬೇಕು, ಯಾಕಂತ ಹೇಳಿದ್ರೆ ಕೆಲವರಿಗೆ ಅದು ಎಷ್ಟೊಂದು ಪ್ರಮಾಣ ಒಂದೇ ಗೊತ್ತಿರೋದಿಲ್ಲ, ಒಟ್ಟು ಮಿಕ್ಸ್ ಮಾಡ್ಕೊಡ್ತಾರೆ 4 ml ಅಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ನೀವು ಯೂಸ್ ಮಾಡಿದರೆ ಉಳಿದ ಕಳೆಗಳೆಲ್ಲ ಕಂಟ್ರೋಲ್ ಬರ್ತದೆ. ಯಾವ್ದು ಬೇರೆ ಮೇಲ್ ಬಂದಿದ್ದೇವಲ್ಲ, ಹೌದು, ಇಷ್ಟು ಮಾಡಿದ್ರೆ ನೀವು ಮಳೆ ಬಿಟ್ರೆ 190 ಕಂಟ್ರೋಲ್ ಬರ್ತದೆ. ಮಳೆ ಬಿಡ್ಬೇಕು, ಮಳೆ ಬಿಟ್ರೆ ಮಳೆ ನೀರ್ ಹೊರಗೋಗ್ಬಾರ್ದು, ನಮ್ಮ ಹಾಕಿದ ನಂತರ ನೀರ್ ಹೊರಗೋಗ್ಬಾರ್ದು. ಪ್ಲಸ್ ಸ್ಪ್ರೇ ಮಾಡಿದಾಗ ಅದಕ್ಕೆ ಅಬ್ಸಾರ್ಪ್ಷನ್ ಒಂದು ಕೆಲವು ಅವರ್ಸ್ ಆರು ಕೊಡ್ಬೇಕು, ಒಂದು ಆ ಟೈಮ್ನಲ್ಲಿ ಮಳೆ ಬರಬಾರ್ದು. ಆಮೇಲೆ ಈಗ ಕಳೆನಾಶಕವನ್ನು ಸಿಂಪರಣೆ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಈಗ ರೈತರಲ್ಲಿ ಒಂದು ಕುತೂಹಲ ಇರಬಹುದು, ಈ ಭತ್ತದ ಬೆಳೆಗಳಿಗೂ ಕೂಡ ಹಾನಿ ಆಗಬಹುದು ಹೇಗೆ ಅಂತ. ಸ್ವಲ್ಪ ಕೆಮಿಕಲ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಮಟ್ಟ ಎಫೆಕ್ಟ್ ಆಗಿ ಆಗ್ತದೆ, ಆದ್ರೆ ಈ ಕೀಟನಾಶಕ ನಿಮ್ದು ರೋಗ ನಾಶಕದಷ್ಟು ಆಗ್ಲಿಕ್ಕಿಲ್ಲ. ಹೇಳಿದ್ರೆ ಅದು ರೆಸಿಡ್ಯುಯಲ್ ಎಫೆಕ್ಟ್ ಜಾಸ್ತಿ, ಅಂದ್ರೆ ಉಳಿಕೆ ಅಂಶ ಉಂಟಲ್ಲ, ಹೌದು, ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಯಾವ್ದು ನಿಮ್ಮ ತರಕಾರಿಗಳಲ್ಲಾಗಲಿ ಇದ್ರಲ್ಲಿ ಯಾವ್ದ್ರಲ್ಲಾಗಲಿ ಕೀಟನಾಶಕ ರೋಗ ನಾಶಕ ಪೀಡೆನಾಶಕ ಅಂತ ಹೇಳಿದ್ರೆ ನೋಡಿ, ಹೌದು, ಕಳೆನಾಶಕದಲ್ಲಿ ನಾವು ಎಷ್ಟೋ ದಿನ ಮುಂಚೆನೆ ಇದನ್ನ ಬಳಸ್ತಿರ್ತೇವೆ. ಸಾಧಾರಣ ಒಂದು ತಿಂಗಳಲ್ಲಿ ಎಲ್ಲ ಮುಗಿಸಿರೋದ್ರಿಂದ ಮತ್ತೆ 3 ಟೈಮ್ ಇದೆ ನೋಡಿ. ಹೌದು ಹೌದು, ಅದು ಉಳಿಕೆ ಅಂಶ ಬಹಳ ಕಡಿಮೆ ಇರ್ತದೆ. ಈಗ ಯಾವ ನಮೂನೆಯ ಒಂದು ಕಳೆಗಳನ್ನೆಲ್ಲ ನಿಯಂತ್ರಿಸಬಹುದು? ಎಲ್ಲ ಈಗ ದ್ವಿದಳ ಧಾನ್ಯ ಮತ್ತು ಏಕದ ಎರಡು ಗುಂಪಿನ ಕಳೆಗಳನ್ನು ನಿರ್ವಹಣೆ ಮಾಡಬಹುದಾ? ಎರಡು ನಿರ್ವಹಣೆ ಆಗ್ತದೆ ಅದರಲ್ಲಿ. ಸಿಲೆಕ್ಟಿವ್ ಅಂತ, ಸಿಲೆಕ್ಟಿವ್ ಅಂದ್ರೆ ಭತ್ತವನ್ನು ಬಿಟ್ಟು ಉಳಿದು ಹೋಗ್ತದೆ ಅದರಲ್ಲಿ. ಪೆಸ್ಟಿಸೈಡ್ಸ್ ಅದೆಲ್ಲ ಸಿಲೆಕ್ಟಿವ್ ಅಂತ, ಭತ್ತಕ್ಕೆ ಅಂತ ಹಾನಿ ಮಾಡದೆ ಉಳಿದನ್ನ ಕಡಿಮೆ ಮಾಡುವಂತ ಒಂದು ಇದು ತಂತ್ರಜ್ಞಾನ. ಸಾಮಾನ್ಯ 1 ಎಕರೆಗೆ ಇಂತ ಒಂದು ಕಳೆನಾಶಕ ಉಪಯೋಗಿಸುವುದ್ರೆ ಎಷ್ಟು ಖರ್ಚು ಬರ್ತದೆ? ಈಗ ನಮ್ಗೆಲ್ಲ ಅವರು ಡೆಮೋನ್ಸ್ಟ್ರೇಟ್ ಮಾಡಿದ್ದು, ಯೂಶ್ವಲಿ ಅದಕ್ಕೊಂದು ಎಕರೆಗೆ 300-350 ರೂಪಾಯಿ ಇರ್ತದೆ ಆ ಬಾಟ್ಲಿಗೆ. ಯಾವುದು ಫಸ್ಟ್ ಈಗ ನೀವು ಉದಯ ಪೂರ್ವ ಹಾಕಲ್ಲ ಕಳೆನಾಶಕ, ಅಂದ್ರೆ ಒಂದು ಬಾಟ್ಲ್ ಅಂದ್ರೆ ಎಷ್ಟು ಎಂ ಎಲ್? ಅದು 3 ml/L 350 ml ಬಂತ ಅವಾಗ, 100 liter ಬೇಕಾಗತ್ತೆ. ಅದು ನೀವು ಹೊಯ್ಗೆ ಮಿಕ್ಸ್ ಮಾಡಿದ್ರೆ ಒಂದು ಒಂದು 10 ಸೇರ್ ಹೊಯ್ಗೆ ತಕೊಂಡು ಒಂದು 1 ಎಕರೆ ಚೊಲ್ಲಿ ಬರ್ತದೆ ಒಂದು ಎಕರೆಗೆ. ಅದು ಸಾಧಾರಣ ನಿಮ್ಗೆ 300-350 ರೂಪಾಯಿ ಬೀಳುತ್ತೆ ಆ ಬಾಟ್ಲಿಗೆ. ಮತ್ತೆ ನೀವೇ ನಾವೇ ಚೊಲ್ಬಹುದು, ಏನ್ ತೊಂದ್ರೆ ಇಲ್ಲ, ಯಾಕಂತ ಹೇಳಿದ್ರೆ ಅದು ಲೈನ್ ಅಲ್ಲಿ ಇರ್ತದಲ್ಲ, ನಾಟಿ ಮಧ್ಯೆ ಕಾಣಿಸ್ಕೊಂಡು ಹೋಗ್ಬೋದು. ಅದನ್ನ ಎಣ್ಣೆ ಹಾಕೊಂಡ್ಬೇಕು ಫಸ್ಟ್ ಈಗ, ನೀವು ಯಾವ್ದೇ ಯೂಸ್ ಮಾಡುವಾಗ ಕೈಗೆ ಎಣ್ಣೆ ಹಾಕೊಂಡ್ರೆ ಅವಾಗ ಅದಾಗುದಿಲ್ಲ, ನಮ್ಗೆ ಕೈಗೆ ಮೈಗೆ ತಾಗುದಿಲ್ಲ ವಾಸನೆ ಉಳಿಯುದಿಲ್ಲ. ಫಸ್ಟ್ ಚೂರು ಎಣ್ಣೆ ಹಚ್ಕೊಂಡ್ಬಿಟ್ರೆ ಅಂದ್ರೆ ಸಾಧ್ಯವಾದಷ್ಟು ಈ ರಾಸಾಯನಿಕಗಳು ನಮ್ಮ ದೇಹದ ಒಂದು ಸಂಪರ್ಕಕ್ಕೆ ಬಾರದ ಹಾಗೆ ನೋಡ್ಕೋಬೇಕು. ಹೌದು, ಕರೆಕ್ಟ್ ಕರೆಕ್ಟ್, ಅದನ್ನ ಆದಷ್ಟು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಯಾಕಂತ ಹೇಳಿದ್ರೆ ಕೆಮಿಕಲ್ ಅಲ್ವಾ. ಹೌದು, ಸಸ್ಯ ಮೂಲ ಅಲ್ಲ ಅವ್ರೆ. ಹೌದು. ಆಮೇಲೆ ಈ ಕಳೆನಾಶಕವನ್ನು ಉಪಯೋಗಿಸುವುದರಿಂದ ಖರ್ಚು ಸಾಕಷ್ಟು ಕಡಿಮೆ ಆಗ್ತದೆ ಅಂತ ಹೇಳಿದ್ರಿ, ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗ್ತದ? ಇಳುವರಿ ಜಾಸ್ತಿ ಆಗ್ತದೆ ನಾನು ಹೇಳುವುದಿಲ್ಲ, ಯಾಕಂದ್ರೆ ಕಳೆ ಕಂಟ್ರೋಲ್ ಆದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಇಳುವರಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಬರುವುದಿಲ್ಲ. ಇಲ್ಲ ಇಲ್ಲ ಅದಕ್ಕೆ ಕಳೆಯ ನಿರ್ವಹಣೆ ಸಮರ್ಥವಾಗಿ ಆದ್ರೆ ಇಳುವರಿ ಜಾಸ್ತಿ ಆಗ್ತದೆ ಅಂತ. ಇಳುವರಿ ನೀವು ಫಸ್ಟ್ 40 ದಿನ ಸರಿಯಾಗಿ ಕಳೆ ಕಂಟ್ರೋಲ್ ಮಾಡಿದ್ರೆ ಇಳುವರಿ ಆಟೋಮೆಟಿಕಲಿ ಅದು ಯಾವುದೇ ತೊಂದರೆ ಇಲ್ಲದೆ ಬರ್ತದೆ. ನಮ್ಗೆ ಹಾಕಿದ ಫರ್ಟಿಲೈಸರ್ ಆಗಲಿ ಬೇರೆ ಕ್ರಮಗಳಾಗಲಿ ಅದು ಯಶಸ್ಸು ಕಾಣ್ತದೆ. ಆಮೇಲೆ ರಮೇಶ್ ಶೇರ್ಲಿಯವರಿಗೆ ನೀವು ಸಹ್ಯಾದ್ರಿ ಪಂಚಮುಖಿ ಈ ತಳಿಯನ್ನು ಕೂಡ ಈ ಹಿಂದೆ ಹಾಕೊಂಡವರು, ಇತ್ತೀಚೆಗೆ ಹೊಸ ಒಂದು ತಳಿ ಬ್ರಹ್ಮ ಎನ್ನುವಂಥ ಒಂದು ತಳಿಯನ್ನು ಕೂಡ ಭತ್ತದ ತಳಿಯನ್ನು ನೀವು ಕೃಷಿ ಮಾಡ್ತಾ ಇದ್ರಿ, ಈ ತಳಿಯ ಒಂದು ವಿಶೇಷತೆಯ ಬಗ್ಗೆ ಹೇಳಿ. ಇವರು ಭತ್ತದ ಬಗ್ಗೆ ನಾನು ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ, ಎಲ್ಲಿ ಈ ವಿಜ್ಞಾನಿಗಳ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಮೇಡಮ್ ಅವರ ಮೊದ್ಲಿಂದ ಹಾಗೆ ಯಾರು ಭತ್ತದ ಸಮಸ್ಯೆ ಭತ್ತದವ್ರು ಯಾರು ಬರ್ತಾರೋ ಅವ್ರ ಜೊತೆ ನಾ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೆ. ಈ ಮೇಡಮ್ ಅಂತೂ ಬಹಳ ಇಂಟ್ರೆಸ್ಟ್, ಅವರಿಗೂ ಇಂಟ್ರೆಸ್ಟ್ ನಮಗೂ ಇಂಟ್ರೆಸ್ಟ್ ಅದ್ರ ಮೇಲೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಸಾಧಾರಣ ಹೊಸದ್ದು ಏನಿದ್ರು ನಮ್ಮ ಫಸ್ಟ್ ನಮ್ಮಲ್ಲೇ ಇದು ಮಾಡುದು, ಯಾವ ಟ್ರಯಲ್ ಮಾಡುದೇ. ಈ MO495 ಬಿಡುಗಡೆ ಆಗುವಾಗಲೂ ನನಗೆ ಮೊದಲೇ 2 kg ಬೀಜ ಕೊಟ್ಟಿದ್ರು ಅವರು, ಯಾವ ಬಿಡುಗಡೆ ಆಗ್ತಿಲ್ಲ 2 ವರ್ಷದ ಮೊದಲೇ. ನಾನೇ ಇಲ್ಲಿ ಬೆಳೆದು ಡೆವಲಪ್ ಮಾಡಿ ಇಲ್ಲಿ ರೈತರಿಗೆಲ್ಲ ಹಂಚಿದ್ದೆ. ಅದೇ ಪಂಚಮುಖಿ ಒಂದು 2-3 ಇಯರ್ಸ್ ಬ್ಯಾಕ್ ಒಂದು ಪಂಚಮುಖಿ ಅಂತ ಹೇಳಿ ರಿಲೀಸ್ ಮಾಡಿದ್ರು ನೆರೆ ಪ್ರದೇಶಕ್ಕೆ. ನೆರೆ ಪ್ರದೇಶಕ್ಕೆ ಒಳ್ಳೇದಾಗತ್ತೆ, ಯಾಕಂದ್ರೆ ನಾವು ನೋಡಿ 10 ದಿನ ಮಳೆ ನೀರ್ ನಿಂತ್ರು MO4 ಅದು ಚೆನ್ನಾಗಿ ತಡ್ಕೊಂಡಿದೆ ಅದು ಪಂಚಮುಖಿ. ಆಮೇಲೆ ಕ್ವಾಲಿಟಿ ಒಳ್ಳೇದಿದೆ, ಆಮೇಲೆ ಹುಲ್ಲು ಒಳ್ಳೇದಿದೆ. ಈ ಒಣಹುಲ್ಲು ಅಂತಾರೆ ನಮ್ಮಲ್ಲಿ, ಈಗ ಜಾನುವಾರಿಗೆ ಒಣಹುಲ್ಲಿಲ್ಲ, ಒಣಹುಲ್ಲು ಒನ್ ಆಫ್ ದ ಫ್ಯಾಕ್ಟರ್ ಈಗ ಅದ್ರ ಹುಲ್ಲು ಒಳ್ಳೇದೆ. ಅದ್ರ ನಂತರ ಈಗ ಅವರು ಈ ಸಹ್ಯಾದ್ರಿ ಬ್ರಹ್ಮ ಅಂದ್ರೆ ಬ್ರಹ್ಮ MO4 ಅಲ್ಲೇ ಸಿಲೆಕ್ಟೆಡ್, ಅದು MO4 ಸಿಲೆಕ್ಟ್ ಮಾಡಿ ಅದ್ರಲ್ಲಿ ಒಳ್ಳೆ ಅಂಶವನ್ನು ತೆಗೆದು ಆ ಒಳ್ಳೆ ಗಿಡ ಇದನ್ನ ಇದು ಮಾಡಿದೆ ಅದು ತಳಿಗಳನ್ನ. ಆ ಇದನ್ನು ಹಾಗೆ ಮೊದ್ಲೇ ಅವ್ರು ಮಾಡಿದ್ದಾರೆ, ನಮ್ಗೆಲ್ಲ ಮೊದ್ಲೇ ಕೊಟ್ಟಿದ್ದಾರೆ ಅವ್ರು. ಯಾವ್ದು ನಾವು ಟ್ರಯಲ್ ಕಂಪ್ನಿ ನಾವು ಅದ್ರಲ್ಲಿ ಡೆವಲಪ್ ಮಾಡಿ ಸುಮಾರು ರೈತರಿಗೆಲ್ಲ ಹಂಚಿ ಆಗಿ ಇದೆ ಅದನ್ನ. ಯಾವ್ದು ಯೂಶ್ವಲಿ MO4 ಸ್ವಲ್ಪ ಎತ್ತರ ಇರ್ತದೆ, ಒಂದು ಅರ್ಧ ಗ್ರೇನ್ ಆದ್ರೂ ಎತ್ತರ ಇರ್ತದೆ, ಆಮೇಲೆ ಸ್ವಲ್ಪ ಡಾರ್ಕ್ ಅದಕ್ಕಿಂತ ಸ್ವಲ್ಪ ಡಾರ್ಕ್. ಯಾವ್ದು MO4 ಸ್ವಲ್ಪ ಡಾರ್ಕ್ ಮತ್ತು ನಿಮ್ಗೆ ಕಾರ್ಡ್ ಸ್ವಲ್ಪ ಉದ್ದ ಯಾವ್ದೇ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ಬರೀ ಒಟ್ಟಾರೆ ನೋಡಿದ್ರೆ MO4 ಒಂದೇ ಸಿಲೆಕ್ಷನ್, ಇವ್ರದ್ದು ಬ್ರಹ್ಮವು ಒಂದೇ ಕಾಣ್ತದೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಒಂದ್ ಗೆಡ್ಡೆ MO4 ಹಾಕಿ ಅದು ಪಕ್ಕದ ಗೆಡ್ಡೆಲ್ಲ ನೀವು MO4 ಸಿಲೆಕ್ಷನ್ ಅಥವಾ ಈ ಬ್ರಹ್ಮ ಅಂತ ಹಾಕಿದ್ರೆ ಮಾತ್ರ ಅದರ ವ್ಯತ್ಯಾಸ ಗೊತ್ತಾಗ್ತದೆ ಅದನ್ನ. ಬಹುಶಃ ಒಂದು 2-3 ವರ್ಷ ಬ್ರಹ್ಮ ಮತ್ತು MO4 ಒಟ್ಟೊಟ್ಟಿಗೆ ಬೆಳೆದ್ರೆ ಎಲ್ಲವೂ ಮಿಕ್ಸ್ ಆಗ್ಬಿಡ್ತದೆ. ಈಗ ನಾವು ಮಾತ್ರ ಬದಲಾಗಿದೆ, ಕೆಲವರೆಲ್ಲ ಇನ್ನು MO4 ಒಳಗೆ ಇದೆ. ಅದು ಮೊದ್ಲೆಲ್ಲ ನಮ್ಮಲ್ಲಿ ನೋಡಿ MO4 ನಲ್ಲಿ ಹೆಣಸಿ 1 ಮುಡಿ ಭತ್ತ ಬರ್ತಿತ್ತು, ಹೆಣಸಿ ಅಂತ ಹೇಳಿದ್ರೆ ಎಕರೆಗೆ 100 ಮುಡಿ ಆಯ್ತು, 78 ಕ್ವಿಂಟಲ್ ಆಯ್ತು ಎಕರೆಗೆ. ಅದೀಗ ಬರ್ತಾ ಬರ್ತಾ ಡೌನ್ ಆಗಿದೆ. ಯಾಕಂತ ಹೇಳಿದ್ರೆ ಒನ್ ಆಫ್ ದ ಕಾರಣ ಅದೇ MO4 ಏನಾಗುತ್ತೆ, ಅದು ತನ್ನ ಇದನ್ನ ತನ್ನವನ್ನು ಕಳ್ಕೊಳ್ತದೆ. ಅದ್ರಲ್ಲಿ ನಾವು ಪ್ಯೂರಿಟಿ ಹೋಗದೆ ಇದ್ರೆ ನಮ್ಗೆ ಅಷ್ಟು ಇಳುವರಿ ಬರುವುದಿಲ್ಲ. ಹೌದು, ಅದಕ್ಕೋಸ್ಕರ ಒಂದು ಪ್ರಯತ್ನ ಇದೆ ಸಹ್ಯಾದ್ರಿ ಬ್ರಹ್ಮ ಅಂತ ಹೇಳಿ. ಈ ಬ್ರಹ್ಮದಲ್ಲಿ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಒಂದು ಎಕರೆಗೆ? ಒಂದ್ ಮುಡಿ ತರಬಹುದು, 1 ಮುಡಿ ಅಂದ್ರೆ 28 ಕ್ವಿಂಟಲ್ ಬರ್ಬೋದು. ಅಂದ್ರೆ ಒಳ್ಳೆ ಗೆಡ್ಡೆಗಳಲ್ಲಿ ನೀವು ಬದಿ ಮರದಡಿ ಎಲ್ಲ ಬರ್ಲಿಕ್ಕೆ ಅಂದ್ರೆ ಆಗುದಿಲ್ಲ, ಮಧ್ಯದಲ್ಲಿ ತಕೊಂಡು ಎಕರೆ 28 ಕ್ವಿಂಟಲ್ ವರೆಗೂ ಬರ್ತದೆ. ಯಾಕಂದ್ರೆ ನಾವು ಟ್ರಯಲ್ ಪ್ರಾಡಕ್ಟ್ ನಲ್ಲ ಕಾಣ್ತೀವಲ್ಲ ಈ ಕಾಂಪಿಟೇಷನ್ ಹಾಕಿದಾಗ, ಅವಾಗೆಲ್ಲ ಗೊತ್ತಾಗ್ತದೆ ಅದ್ರಲ್ಲಿ. ಯಾಕಂತ ಹೇಳಿ 20 ಕೆಜಿ ಬಂತಂದ್ರೆ ಅಲ್ಲಿ 30 ಕ್ವಿಂಟಲ್ ಅವರಿಗೆ ಆಗ್ತಂದ್ರೆ ಅದು ಒಣಗಿಸಿಗಿನ ಮೊದಲ ಅವ್ರದ್ದು ತೆಗೆದು ಡೈರೆಕ್ಟ್ ಯಾವ್ದು ಡ್ರೈ ಮಾಡಿದಾಗ ಸ್ವಲ್ಪ ಕಮ್ಮಿ ಬರ್ತದೆ ಅದರಲ್ಲಿ. ಈಗ ಬಿತ್ತನೆ ಬೀಜಕ್ಕಾಗಿಯೇ ಒಂದು ಗದ್ದೆಯನ್ನ ನಿರ್ವಹಣೆ ಮಾಡುವುದಿದ್ರೆ ಈ ಕಳೆ ನಿರ್ವಹಣೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ? ಅದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈ ಕಳೆಗಳನ್ನು ನೀವು ಬೀಜ ಮಾಡುವವರೆಲ್ಲ ಕಳೆ ತೆಗೆದ ಇದ್ರೆ ಏನೂ ಪ್ರಯೋಜನ ಇಲ್ಲ. ಇದು ಕಳೆ ಇದು ಬೆರಕೆ ಕಳೆ ತೆಗೆದಿದ್ರೆ ಏನೂ ಪ್ರಯೋಜನ, ಪೂರ ಬೀಜದಲ್ಲೇ ಬಂದ್ಬಿಡ್ತದೆ. ನಾವು ಪರ್ ಕೆಜಿ ಮೇಲೆ 1 ರೂಪಾಯಿ ಅದಕ್ಕೆ ಹೋಗ್ತದೆ. ಅಂತೀಗ ನಾನೀಗ 1 ಟನ್ ಬೀಜ ಸೇಲ್ ಮಾಡಿದ್ರೆ 1,000 ರೂಪಾಯಿ ಬೆರಕೆ ತೆಗೆಯೋಕೆ ಹೋಗ್ತದೆ. ನಾನು ಸ್ವಚ್ಛ ಮಾಡ್ಲಿಕ್ಕೆ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ, ಯಾಕೆ ಗೆದ್ದೆ ಇಳಿದ್ರೆ ಸ್ವಚ್ಛ ಮಾಡ್ಬೇಕು. ಇವತ್ತಿನ ರೇಟ್ ನಾಳೆ ಇನ್ನೊಂದು ನೆಕ್ಸ್ಟ್ ಇಯರ್ ಬರುವಾಗ ರೇಟ್ ಜಾಸ್ತಿ ಆಗಿರ್ತದೆ. ಒಳ್ಳೇದು ರಮೇಶ್ ಹೇರಳಿಯವರೇ, ಆ ಭತ್ತದ ಬೆಳೆಯಲ್ಲಿ ಸಮಗ್ರ ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ಎನ್ನುವಂಥ ಒಂದು ಹೊಸ ತಳಿಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕಳೆನಾಶಕದ ಒಂದು ಪ್ರಯೋಗವನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ನಾರಾಯಣ ಚೂತ ನರಮ